ಮರುಳ ಸಿದ್ದಾರಾಧ್ಯ ಎಚ್ಜಿ ತಿಳಿಸಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾ ಪೊಲೀಸ್ ಕಾರ್ಯಾಲಯದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪೊಲೀಸ್ ಹಾಗೂ ಸಾಥಿ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಮಕ್ಕಳ ನ್ಯಾಯ ಕಾಯ್ದೆ, ಪೋಕ್ಸೋ, ಗರ್ಭಪಾತ ಮತ್ತು ಡಬ್ಲ್ಯೂಸಿಪಿಸಿ ಕುರಿತ ಕಾರ್ಯಾಗಾರವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಕರ್ಮವಿಹಾರದಲ್ಲಿ 700ಕ್ಕೂ ಹೆಚ್ಚು ಸ್ಥಳೀಯ ಮರಗಳ ಸಂರಕ್ಷಣೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಜನಗಣತಿ 2027ರಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸುವಂತೆ ನಾಗರಿಕರಿಗೆ ಪ್ರಧಾನಿ ಕರೆ. ನವ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಯುವಕರಿಗೆ ವಿಪುಲ ಉದ್ಯೋಗಾವಕಾಶ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಗದಗದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಯಶಸ್ವಿ ಟ್ರಾನ್ಸ್ಕೆಥೆಟರ್ ಅಯೋಟಿಕ್ ವಾಲ್ವ್ ಇಂಪ್ಲಾಂಟೇಷನ್ ಹೃದಯ ಶಸ್ತ್ರಚಿಕಿತ್ಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಕಲಬುರಗಿ, ಈಗ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ನಮ್ಮ ರೈತ ಬಾಂಧವರೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಕೃಷಿ ರಂಗದೊಳಗ ಮಾತೋಶ್ರೀ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯ ಪ್ರವೇಶಾತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ನಂತರ ರೂಪಕ ಹಸಿರೇ ಉಸಿರು, ರಚನೆ ಸುಭಾಷ್ ನೇಳ್ಗಿ, ನಿರ್ಮಾಣ ಡಾ ಸದಾನಂದ ಪೆರ್ಲಾ. ತದನಂತರ ಮಾರುತೆಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಸನಾದಿ ವಾದನ ಕೇಳುವಿರಿ. ಮೊದಲಿಗೆ ಪ್ರಾಯೋಜಿತ ಕಾರ್ಯಕ್ರಮ. ಆಕಾಶವಾಣಿ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಸನ ಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ. ಆತ್ಮೀಯ ಕೆಡುಗರೆ, ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ಅಂಧ ಹೆಣ್ಣು ಮಕ್ಕಳಿಗಾಗಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ, ಜೊತೆಗೆ ಕಂಪ್ಯೂಟರ್ ಶಿಕ್ಷಣ, ಕರಕುಶಲ ತರಬೇತಿ ಹಾಗೂ ಸಂಗೀತ ಅಭ್ಯಾಸವನ್ನು ಉಚಿತವಾಗಿ ನೀಡುತ್ತಿದೆ. ಈ ಬಗ್ಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ. ನಮಸ್ಕಾರಗಳು. ಈ ಶಾಲೆಯು 2007ನೇ ಇಸ್ವಿಯಲ್ಲಿ ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿ ಈಗ 75ಕ್ಕಿಂತ ಹೆಚ್ಚು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಅದರ ಜೊತೆಗೆ ಅನ್ನದಾನ, ವಸ್ತ್ರ, ವಸತಿ ಮತ್ತು ಇತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಇಲ್ಲಿ 6ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಈಗ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧರಾಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಇವರಿಗೆ ಅಂಧತ್ವದ ಬಗ್ಗೆ UDID ಕಾರ್ಡ್ ಅಂತ ಇರ್ತದೆ, ಅಥವಾ ಅದನ್ನ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಬಹುದು ನಾವು. ಈ ವೈದ್ಯಕೀಯ ಪ್ರಮಾಣ ತರುವುದು ಕಡ್ಡಾಯ. ಅದರ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು 6 ಪಾಸ್ಪೋರ್ಟ್ ಫೋಟೋಸ್, ಇದನ್ನೆಲ್ಲ ತರಬೇಕಾಗ್ತದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಶಾಲೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ

ಈಗ ಕೇಳಿ ರೂಪಕ. ರೂಪಕ ಹಸಿರೆ ಉಸಿರು, ರಚನೆ ಸುಭಾಷ್ ನೇಳ್ಗೆ. ನಿರ್ಮಾಣ ಸದಾನಂದ ಪೆರ್ಲ. ಈ ಜಗತ್ತು ಅದೆಷ್ಟು ಸುಂದರವಾಗಿದೆ. ಗಿಡ, ಮರ, ಜಲ, ನದಿ, ವಾಯು, ಪರ್ವತ, ಆಕಾಶ ಮನೋಹರವಾಗಿವೆ. ಜಗತ್ತು ಇಷ್ಟು ಸುಂದರವಾಗಿ ಕಾಣಲು ಹಸಿರು ಸಸ್ಯಗಳೇ ಕಾರಣ. ಹೌದು, ಸಸ್ಯಗಳು ನಮ್ಮ ಜಗತ್ತನ್ನು ಅತ್ಯಂತ ಸುಂದರ ಹಾಗೂ ಆರೋಗ್ಯಕರವಾಗಿರಿಸಿವೆ. ಸಸ್ಯಗಳೇ ನಿಸರ್ಗದ ನಿಜವಾದ ಆಭರಣಗಳು. ಬಹು ಹಿಂದೆ ನಮ್ಮ ಪರಿಸರ ಅದೆಷ್ಟು ಶುದ್ಧವಾಗಿತ್ತು. ಶುದ್ಧ ಜಲ, ಶುದ್ಧ ವಾಯು, ಶುದ್ಧ ಪರಿಸರ, ಜೀವಿ ಜೀವಿಗಳ ನಡುವೆ ಮಧುರ ಸಂಬಂಧ, ಜುಳುಜುಳು ಹರಿಯುವ ನದಿ, ಹಚ್ಚ ಹಸಿರು ಗಿಡಮರಗಳು. ಆದರೀಗ ನಮ್ಮ ಪರಿಸರ ಹದಗೆಟ್ಟಿದೆ. ಪರಿಸರ ಮಾಲಿನ್ಯ ಎಂಬ ಪೀಡೆ ಆವರಿಸಿದೆ. ನೀರು ನಮ್ಮ ಅತ್ಯಂತ ಜರೂರತ್ತಾದ ವಸ್ತು, ಜೀವಾಳ. ಇಂಥ ವಸ್ತು ದಿನದಿಂದ ದಿನಕ್ಕೆ ಮಲಿನವಾಗುತ್ತಾ ನಡೆದಿದೆ. ನಮ್ಮ ದೇಶದಲ್ಲಿ ಪ್ರತಿಶತ 70% ನೀರು ಕುಡಿಯಲು ಅಯೋಗ್ಯವಾಗಿದೆ. ಮಳೆ ಸುರಿದು ನೀರು ಹರಿದು ಗಂಗಾ, ಯಮುನಾ, ಗೋಮತಿ, ಘಗ್ರಾ, ಬ್ರಹ್ಮಪುತ್ರ, ಸೋನಾ, ಕೋಸಿ, ನರ್ಮದಾ, ತಪ್ತಿ, ಗೋದಾವರಿ, ಕಾವೇರಿ ಮತ್ತು ಕೃಷ್ಣಾ ನದಿಗಳಿಗೆ ಬಂದು ಸೇರುತ್ತದೆ. ನಾವು ಗಂಗಾ ನದಿಯನ್ನು ಅತ್ಯಂತ ಪವಿತ್ರ ಎಂದು ಪೂಜಿಸುತ್ತೇವೆ. ಭಾರತದ ನದಿಗಳಲ್ಲಿ ಹೆಚ್ಚಾಗಿ ಮಲಿನಗೊಂಡಿರುವುದು ಗಂಗಾ ನದಿಯೇ. ಇದರ ದಂಡೆಯ ಮೇಲೆ ಋಷಿಕೇಶ, ಹರಿದ್ವಾರ, ನರೋರಾ, ಕಣೌಜಾ, ಕಾನ್ಪುರ, ಅಲಹಾಬಾದ್, ವಾರಣಾಸಿ, ಮೊಗಲ್ಸರಾಯಿ, ಪಾಟ್ನಾ, ಮಾಲ್ಡಾ ಮತ್ತು ಕೋಲ್ಕತ್ತಾ ನಗರಗಳು ಇದ್ದು, ಈ ನಗರಗಳ ಹೊಲಸು ಮತ್ತು ಅಲ್ಲಿಯ ಕಾರ್ಖಾನೆಗಳ ವಿಷಮಯ ನೀರು ನದಿಗೆ ಬಿಡುಗಡೆ ಮಾಡಿ ಮಲಿನವಾಗಿಸಿವೆ. ಯಮುನಾ ನದಿಯ ಕಥೆಯೂ ಅಷ್ಟೇ. ದೆಹಲಿಗೆ ಕುಡಿಯುವ ನೀರನ್ನು ಪೂರೈಸುವ ಈ ನದಿ ಅಲ್ಲಿಯ ಕಶ್ಮಲಗಳನ್ನು ಸೇರಿಸಿಕೊಳ್ಳುತ್ತದೆ. ಕರ್ನಾಟಕ ಮತ್ತು ತಮಿಳುನಾಡಿನ ಹಲವು ಭಾಗಗಳಿಗೆ ನೀರುಣಿಸುವ ಕಾವೇರಿಯು ಮಲಿನಗೊಂಡಿದ್ದಾಳೆ. ಇದಕ್ಕೆ ಕಾರಣ ಅದರ ದಂಡೆಯ ಮೇಲೆ ಹೆಚ್ಚೆಚ್ಚು ಕಾರ್ಖಾನೆಗಳು ತಲೆಯೆತ್ತಿವೆ. ಮಲಿನ ಮತ್ತು ಹೊಲಸು ನೀರನ್ನು ಕುಡಿಯುವುದರಿಂದ ಕಾಲರ, ಅಮಶಂಕೆ, ಟೈಫಾಯ್ಡ್, ಡಿಸೆಂಟ್ರಿ, ಮಲೇರಿಯಾ ಮುಂತಾದ ರೋಗಗಳು ಬರುತ್ತವೆ. ನಮಸ್ಕಾರ ರೀ ಅಪ್ಪ. ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ಆರಾಮಿದ್ರಿ? ಆರಾಮ. ನೀನ್ ಅಪರೂಪದ ಭೇಟ್ರಿಯಪ್ಪ. ಎಲ್ಲಿ ಹೋಗಿದ್ರಿ? ಏನ್ ಸುದ್ದಿ? ಎಲ್ಲಿ ಹೋಗೋದ್ರಿ? ಇಲ್ಲ, ಈ ಕಾಯಿಪಲ್ಲೆ ತರ್ಲಿಕ್ಕೆ ಹೋಗಿದ್ದೆ. ಅದೊಂದ್ ಸುದ್ದಿನೇ ಬಿಡ್ರಿ. ಯಾಕ್ರಿ? ಹಾ, ಏನ್ ಕೆಟ್ಟ ಗಾರಿ ಅಲ್ಲಿ ಅದು. ಈ ಎರಡೂ ಕಣ್ ನೋಡ್ರಿ, ಒಂದ್ ಸೌನ್ ದಗ ದಗ ದಗ ಕುದ್ಲಿಕ್ಕೈತೆ. ಗ್ಲಾಸ್ ಹಾಕೊಂಡು ಮತ್ತ ಮೈ ಎಲ್ಲ ಒಂದ್ ನಮೂನಿ ತುರ್ಸ್ಲಿಕ್ಕೈತಿದ್ರಿ. ಯಾಕಿಂಗ್ ಆಗ್ತದೆ? ಪರಿಸರ ತಜ್ಞ ಹಾಗೂ ಪ್ರಸಿದ್ಧ ಇಂಗ್ಲಿಷ್ ಪತ್ರಿಕೆ ಡೌನ್ ಟು ಅರ್ಥ್ ಪತ್ರಿಕೆಯ ಸಂಪಾದಕರೂ ಆಗಿದ್ದ ಅನಿಲ್ ಅಗರ್ವಾಲ್ ಒಂದೊಮ್ಮೆ ಹೀಗೆ ಹೇಳಿದ್ದರು. ನೀವು ದಿನ ದಿನವೂ ನಿಧಾನವಾಗಿ ಇಂಚು ಇಂಚಾಗಿ ಸಾಯುತ್ತಿದ್ದೀರಿ. ಅಲ್ಪ ಆಮ್ಲಜನಕದ ಈ ಶತಮಾನವನ್ನು ಸ್ವಾಗತಿಸಲು ಸಿದ್ಧರಾಗಿರಿ. ಭಾರತದ ಯಾವುದೇ ಪ್ರಮುಖ ನಗರಗಳಲ್ಲಿ ವಾಸಿಸುವ ನಾವು ಉಸಿರಾಡುತ್ತಿರುವ ಗಾಳಿಯು ಸುಮಾರು 20 ಸಿಗರೇಟ್ ಕುಡಿದಷ್ಟು ಮಲಿನವಾಗಿದೆ ಎಂದರೆ ಊಹಿಸಿ ನೋಡಿ. ಭಾರತದ ಪ್ರಮುಖ ನಗರಗಳಲ್ಲಿ ವಾಯು ಮಾಲಿನ್ಯದ ಮಟ್ಟ ಸಾಮಾನ್ಯ ಆರೋಗ್ಯಕ್ಕೆ ಸುರಕ್ಷಿತವಲ್ಲದ ಮಟ್ಟವನ್ನು ದಾಟಿ ಬಹಳಷ್ಟು ಮೇಲೇರಿದೆ. ಮುಂಬಯಿಯ ಚೆಂಬೂರಿನಲ್ಲಿ ವಾಯು ಮಾಲಿನ್ಯದ ಮಟ್ಟ ಸುರಕ್ಷತೆಯ ಮಟ್ಟಕ್ಕಿಂತ 10 ಪಟ್ಟು ಹೆಚ್ಚಿದೆಯಂತೆ. ಅಲ್ಲಿ ಹೆಚ್ಚೆಚ್ಚು ಕಾರ್ಖಾನೆಗಳು ಹುಟ್ಟಿಕೊಂಡಿದ್ದು ಅವು ರಾಸಾಯನಿಕ ಗೊಬ್ಬರಗಳನ್ನು ಕೀಟನಾಶಕಗಳನ್ನು ತಯಾರಿಸುತ್ತಿವೆ. ಅವು ಹೆಚ್ಚಿನ ಪ್ರಮಾಣದ ಗಂಧಕಾಮ್ಲ ಹಾಗೂ ಇನ್ನಿತರ ವಿಷಾನಿಲಗಳನ್ನು ಬಿಡುಗಡೆ ಮಾಡುತ್ತವೆ. ಭೂಪಾಲ್ನಲ್ಲಿ 1984 ಡಿಸೆಂಬರ್ 2 ರಾತ್ರಿ ಸಂಭವಿಸಿದ ವಿಷಾನಿಲ ದುರಂತ ನಮ್ಮೆಲ್ಲರಿಗೂ ತಿಳಿದೇ ಇದೆ. ಅಂದು ಅಲ್ಲಿಯ ಯೂನಿಯನ್ ಕಾರ್ಬೈಡ್ ಕಾರ್ಖಾನೆಯಲ್ಲಿ ಮಿಥೈಲ್ ಐಸೋಸೈನೈಟ್ ಅನಿಲ ಸೋರಿ ಹವೆಯಲ್ಲಿ ಸೇರಿ ನಿದ್ರಾವಸ್ಥೆಯಲ್ಲಿದ್ದ ಅನೇಕ ಜನರ ಉಸಿರಾಟವನ್ನು ನಿಲ್ಲಿಸಿತ್ತು. ವಾಯು ಮಾಲಿನ್ಯವು ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದಷ್ಟೇ ಅಲ್ಲದೆ ಅಮೂಲ್ಯ ಸ್ಮಾರಕಗಳನ್ನು ಹಾಳು ಕೆಡುಹುತ್ತಿದೆ. ಏನ್ ತೆಗಿಯಪ್ಪ ಇದು? ಬಿಸಿಲು ಅಂದ್ರೆ ಬಿಸಿಲು ನೋಡ್ತಾರೆ. ಬಿಸಿಲು ಏ, ಇಂತ ಬಿಸಿಲ ಏನ್ ಚಾ ಕುಡಿತೀವ ನೀನ? ನಡಿ, ಇಲ್ಲೇ ಹೋಟೆಲ್ ಅದ, ಏನಾರ ತಣ್ಣು ಕುಡಿಯಮ್ಮಂತ. ನಡಿಯಪ್ಪ ನಡಿ. ಏನ್ ಬಿಸಿಲು ಇದು? ಸ್ವಲ್ಪ ಕ್ಲೀನ್ ಮಾಡುವ ನೋಡಿ, ಟೇಬಲ್ ಹೆಂಗದ ಇದು ಸ್ವಲ್ಪ. ತಮ್ಮ ಬಾಪ ಇಲ್ಲಿ ಏನದಪ್ಪ? ಇಡ್ಲಿ, ಉತ್ತಪ್ಪ, ಪೂರಿ, ಉಪ್ಪಿಟ್ಟು, ದೋಸೆ, ಸೆಟ್ ದೋಸೆ, ರವಾ ಇಡ್ಲಿ, ಆಲೂ ಬಾತ್, ಪಲಾವ್, ಮತ್ತೇನ್ ಬೇಕು ಸರ್? ಅದನ್ನೆಲ್ಲ ನಾವು ಕೇಳಕತ್ತಿಲ್ಲ. ತಣ್ಣಗೆ ಕುಡಿಯಕ್ಕೆ ಏನದ ಹೇಳ್ಬಿಡು. ಲಸ್ಸಿ ಗಿಸಿ ಏನ್ ಅದೇನು? ಹಾ ಸರ್, ಲಸ್ಸಿ ಫಸ್ಟ್ ಕ್ಲಾಸ್ ಲಸ್ಸಿ ಅದ ಸರ್. ಜ್ಯೂಸ್ ಸರ್ ಬೇಕೇನ್ ಸರ್? ಏನಪ್ಪ ಈಗ ಲಸ್ಸಿನ ಹೇಳ್ಬಿಡು. ಲಸ್ಸಿ ತಗೊಂಬಾ. ಆಯ್ತು ಸರ್. ಎಷ್ಟು? ಒಂದ್ ಎರಡು ಸರ್? ಎರಡು ತಗೊಂಬಂದ್ಬಿಡು. ಆಯ್ತು ಸರ್. ಏನ್ ಬಿಸಿಲ ಅಂತೀನಿ? ಹೌದು ಮಾರಾಯ. ಸೆಕೆ ಅಂದ್ರೆ ಸೆಕೆಯಪ್ಪ. ಹಾ ನೋಡಲ್ಲ. ಅಲ್ಲ, ಬಿಸಿಲು ಯಾಕೆ ಇಷ್ಟು ಹೆಚ್ಚಲಿಕ್ಕೆ? ಏನೋ ಏನಪ್ಪ. ನಮ್ಮ ಆಸೆಗೆ ಮಿತಿಯಿಲ್ಲ. ದಿನೇ ದಿನೇ ಹೊಸ ಹೊಸ ಮೋಟಾರುಗಳನ್ನು ತಯಾರಿಸುತ್ತಿದ್ದೇವೆ. ವಿಭಿನ್ನವಾದ ಕಾರ್ಖಾನೆಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ. ಇವುಗಳಿಂದ ಏನಾಗುತ್ತಿದೆ ಎಂದರೆ ಸಾಕಷ್ಟು ಪ್ರಮಾಣದಲ್ಲಿ ಮಲಿನ ವಾಯು ವಾತಾವರಣಕ್ಕೆ ಸೇರುತ್ತದೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಕಟ್ಟಿಗೆ, ತೈಲ, ಕಲ್ಲಿದ್ದಲು ಉರಿಸಿದಾಗಲೂ ಈ ಅನಿಲ ಬಿಡುಗಡೆಯಾಗುತ್ತದೆ. ಉಷ್ಣ ಸ್ಥಾವರಗಳಿಂದ, ರೆಫ್ರಿಜರೇಟರ್ಗಳಿಂದ, ಸೇಂಟ್ ಬಾಟಲಿಗಳಿಂದ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಕ್ಲೋರೋಫ್ಲೋರೋ ಕಾರ್ಬನ್ ಹೊರಬರುತ್ತವೆ. ಈ ಅನಿಲಗಳು ಭೂಮಿಯ ವಾತಾವರಣದಲ್ಲಿ ಶೇಖರಣೆಯಾಗುತ್ತವೆ. ಸೂರ್ಯನಿಂದ ಬರುವ ಶಾಖವನ್ನು ತೂರಿ ಬರಲು ಬಿಡುಗಡೆ ಮಾಡುತ್ತವೆ, ಆದರೆ ಆಚೆ ಚದುರಿ ಹೋಗದಂತೆ ತಡೆಯುತ್ತವೆ. ಇದರಿಂದಲೇ ಭೂಮಿಯು ಬಿಸಿಯಾಗಿ ತಾಪ ಹೆಚ್ಚಾಗುತ್ತಿದೆ. ಇದನ್ನು ನಾವು ಹಸಿರುಮನೆ ಪರಿಣಾಮ ಎಂದು ಹೇಳುತ್ತೇವೆ. ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಸೇರುತ್ತಿದೆ. ಅದನ್ನು ಹೀರಿಕೊಳ್ಳುವ ಸಸ್ಯಗಳನ್ನು ನಾವು ಕಡಿಯುತ್ತಿದ್ದೇವೆ. ಇದರಿಂದ ಸಮತೋಲನ ಏರುಪೇರಾಗಿ ಹೆಚ್ಚಿನ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಉಳಿಯುತ್ತಿದೆ. ಹಸಿರು ಮನೆ ಪರಿಣಾಮದಿಂದಾಗಿಯೇ ಬಿಸಿಲು ತಾಪ ವರ್ಷದಿಂದ ವರ್ಷಕ್ಕೆ ಏರುತ್ತಿದೆ. 1880ರ ದಶಕವು 1980ರ ದಶಕಕ್ಕಿಂತ ತಣ್ಣಗಿತ್ತು. 1990ರ ದಶಕವು ಸಾಕಷ್ಟು ಬಿಸಿಯಾಗಿತ್ತು. ಅಂತಾರಾಷ್ಟೀಯ ಹವಾಮಾನ ವ್ಯತ್ಯಾಸ ಸಮಿತಿ ವರದಿಯ ಪ್ರಕಾರ ಭೂಮಿಯ ತಾಪ ದಶಕಕ್ಕೆ 0.2 ಡಿಗ್ರಿ ಸೆಂಟಿಗ್ರೇಡ್ ಏರುತ್ತಿದೆ. ಮುಂದಿನ 30-40 ವರ್ಷಗಳಲ್ಲಿ ಭೂಮಿಯ ತಾಪವು 2-4 ಡಿಗ್ರಿ ಸೆಂಟಿಗ್ರೇಡ್ನವರೆಗೆ ಏರಬಹುದು. ಭೂಮಿಯ ತಾಪ ಏರಿದಂತೆ ಅಪಾಯದ ಸರಮಾಲೆಯೇ ಎದುರಾಗಬಹುದು. ಸಮುದ್ರದ ನೀರು ಹಿಗ್ಗಿ ನೀರಿನ ಮಟ್ಟ ಏರುತ್ತದೆ. ಸಮುದ್ರ ದಂಡೆಯ ಮೇಲಿನ ನಗರಗಳು ಅಪಾಯ ಎದುರಿಸಬೇಕಾಗಿ ಬರುತ್ತದೆ. ಮಿಲಿಯನ್ ಗಟ್ಟಲೆ ಜನಜೀವನ ಅಸ್ತವ್ಯಸ್ತವಾಗುತ್ತದೆ. ನೆರೆ ಹಾವಳಿ ಸಾಮಾನ್ಯವಾಗಬಹುದು. ಆದರೆ ವಿಜ್ಞಾನಿಗಳ ಇನ್ನೊಂದು ಗುಂಪು ಹೇಳುವ ಪ್ರಕಾರ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ವಾತಾವರಣದಲ್ಲಿ ಹೆಚ್ಚಾದಂತೆ ಸೂರ್ಯನ ಶಾಖ ಭೂಮಿಗೆ ಬರದಂತೆ ಅದು ತಡೆಯುತ್ತದೆ. ಕ್ರಮೇಣ ಭೂಮಿಯ ತಾಪ ಇಳಿದು ಸಮುದ್ರಗಳು ಹೆಪ್ಪುಗಟ್ಟಿ ಹೊಸ ಶೀತಲಯುಗ ಪ್ರಾರಂಭವಾಗಬಹುದು. ಮುಂದಿನ 25 ವರ್ಷಗಳಲ್ಲಿ 15% ಜೀವಿಗಳು ಶಾಶ್ವತವಾಗಿ ನಾಶ ಹೊಂದಬಹುದು. ಅಮೆರಿಕದ ವಿಜ್ಞಾನಿ ಜಾರ್ಜ್ ವುಡ್ವೆರ್ಲ್ ಅವರು ಹೀಗೆ ಭವಿಷ್ಯ ನುಡಿಯುತ್ತಾರೆ. ಭಾರತದಲ್ಲಿ ತಾಪ ಹೆಚ್ಚಾಗಿ ವಾರ್ಷಿಕ ಮುಂಗಾರು ಮಳೆಯು ತಳಮುಟ್ಟಬಹುದು. ನಮ್ಮ ಈ ಭೂಮಿಯ ಎಲ್ಲ ಜೀವರಾಶಿಗಳಿಗೆ ರಕ್ಷಣೆ ನೀಡಲು ಒಂದು ಪದರು ಇದೆ. ಅದೇ ಓಜೋನ್ ಪದರು. ಇದು ಭೂಮಿಯಿಂದ 15-35 ಕಿಲೋಮೀಟರ್ ಅಂತರದ ಹವಾಮಂಡಲದಲ್ಲಿ ಅತ್ಯಂತ ತೆಳುವಾಗಿ ಹರಡಿಕೊಂಡಿದೆ. ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ನಿರ್ಮಾಣವಾದಾಗ ಆಮ್ಲಜನಕ ಇದ್ದಿದ್ದಿಲ್ಲ. ಜ್ವಾಲಾಮುಖಿಗಳ ಸಿಡಿತದಿಂದ ಉಂಟಾಗಿ ಕೇವಲ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಿಥೇನ್ ಅನಿಲಗಳು ವಾತಾವರಣದಲ್ಲಿ ತುಂಬಿಕೊಂಡಿದ್ದವು. ಕೆಲವು ಕಾಲ ಕಳೆದ ಮೇಲೆ ಸಾಗರದಲ್ಲಿ ಜೀವಿಗಳು ಜನ್ಮ ತಳೆದವು. ಇವು ಕಾರ್ಬನ್ ಡೈಆಕ್ಸೈಡ್ ಅನ್ನು ಉಪಯೋಗಿಸಿಕೊಂಡು ಆಮ್ಲಜನಕ ಬಿಡುಗಡೆ ಮಾಡತೊಡಗಿದವು. ಬರುಬರುತ್ತಾ ವಾತಾವರಣದಲ್ಲಿ ಆಮ್ಲಜನಕ ಪ್ರಮಾಣ ಹೆಚ್ಚಾಗುತ್ತಾ ಹೋಗಿ ವಾಯುಮಂಡಲದಲ್ಲಿ ಮೇಲಕ್ಕೇರುತ್ತಾ ಹೋಯಿತು. ಆಮ್ಲಜನಕ ಅಲ್ಟ್ರಾವಯೊಲೆಟ್ ಅಂದರೆ ನೇರಳಾತೀತ ಕಿರಣಗಳೊಡನೆ ಸಂಯೋಗ ಹೊಂದಿ ಆಮ್ಲಜನಕ ಪರಮಾಣುಗಳಾಗಿ ವಿಯೋಜನೆ ಹೊಂದಿ ಒಂದಕ್ಕೊಂದು ಕೂಡಿ ಸ್ತರಗೋಲದಲ್ಲಿ ಓಜೋನ್ ಆಗಿ ಮಾರ್ಪಟ್ಟಿತು. ಓಜೋನ್ ಪದರು ಈ ನೇರಳಾತೀತ ಕಿರಣಗಳನ್ನು ಚದುರಿ ಹೋಗುವಂತೆ ಮಾಡಿ ಸುರಕ್ಷಿತ ಕಿರಣಗಳನ್ನು ಮಾತ್ರ ಭೂಮಿಗೆ ಬಿಡುತ್ತದೆ. ಆದರೆ ಈ ಓಜೋನ್ ಪದರು ಅಲ್ಲಲ್ಲಿ ಹರಿದು ಛಿದ್ರ ವಿಚ್ಛಿದ್ರವಾಗುತ್ತಾ ನಡೆದಿದೆ. ಅದರಲ್ಲಿ ಕಿಂಡಿಗಳೂ ಕಾಣಿಸಿಕೊಂಡಿವೆ. ಇದಕ್ಕೂ ನಾವೇ ಕಾರಣರು. ನಾವು ರೆಫ್ರಿಜರೇಟರ್, ಏರ್ ಕಂಡೀಷನರ್ ಹಾಗೂ ಸುವಾಸನಾ ದ್ರವ್ಯಗಳನ್ನು ಬಳಸಿದಾಗ ಅವುಗಳಿಂದ ಕ್ಲೋರೋಫ್ಲೋರೋಕಾರ್ಬನ್ ಹೊರಬರುತ್ತದೆ. ವಾಹನಗಳ ಹೊಗೆಯಿಂದ ಸಾರಜನಕ ಆಕ್ಸೈಡ್ಗಳು ಅವು ಓಜೋನ್ ಪದರನ್ನು ನಾಶಪಡಿಸುತ್ತವೆ. ಹೀಗೆ ನಾಶವಾದ ಓಜೋನ್ ರಂಧ್ರಗಳಿಂದ ಭೂಮಿಗೆ ನೇರಳಾತೀತ ಕಿರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಾಯ್ದು ಬರುತ್ತವೆ. ಇವು ಮಾನವ ಚರ್ಮದ ಮೇಲೆ ಬಿದ್ದರೆ ಮೆಲೋನೋಮಾ ಎಂಬ ಚರ್ಮದ ಕ್ಯಾನ್ಸರ್ ರೋಗ ಬರುವ ಸಾಧ್ಯತೆ ಇದೆ. ಕೇವಲ ಮುಂಬೈಯಲ್ಲಿ 50,000 ಜನರು ಇದರಿಂದ ಬಳಲುತ್ತಿದ್ದಾರೆ. ಭೂಗೋಳದ ಉಷ್ಣತೆಯಲ್ಲಿ ಹೆಚ್ಚಾಗುತ್ತದೆ. ಪರಿಸರದ ಪ್ರಾಥಮಿಕ ಆಹಾರ ಉತ್ಪಾದಕಗಳಾದ ಸೂಕ್ಷ್ಮ ಜಲಸಸ್ಯಗಳು, ಅವುಗಳನ್ನು ಅವಲಂಬಿಸಿರುವ ಸೂಕ್ಷ್ಮ ಜಲ ಪ್ರಾಣಿಗಳು, ಮೀನುಗಳು ಇತ್ಯಾದಿ ಆಹಾರದ ಕೊರತೆ ಎದುರಿಸಬೇಕಾಗುತ್ತದೆ. ನಾವು ದಿನನಿತ್ಯ ಕಟ್ಟಿಗೆ, ಕಲ್ಲಿದ್ದಲು, ಪೆಟ್ರೋಲಿಯಂಗಳನ್ನು ಉರಿಸುತ್ತೇವಲ್ಲವೇ? ಇವುಗಳನ್ನು ಉರಿಸಿದಾಗ ಸಲ್ಫರ್ ಮತ್ತು ನೈಟ್ರೋಜನ್ಗಳು ಬಿಡುಗಡೆಯಾಗುತ್ತವೆ. ಇವು ಗಾಳಿಯಲ್ಲಿ ಉರಿದಾಗ ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತನೆಯಾಗುತ್ತವೆ. ಈ ಆಕ್ಸೈಡ್ಗಳು ಸುಲಭವಾಗಿ ನೀರಿನಲ್ಲಿ ಕರಗುತ್ತವೆ. ಅಷ್ಟೇ ಅಲ್ಲ, ಮಳೆಯ ಸಂದರ್ಭದಲ್ಲಿ ಭೂಮಿಗೆ ತರಲ್ಪಡುತ್ತವೆ. ಇವು ವಾಯುಮಂಡಲದ ಆಮ್ಲಜನಕ ಮತ್ತು ನೀರಾವಿಯೊಂದಿಗೆ ಬೆರೆತು ಸಲ್ಫುರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳಾಗಿ ಪರಿವರ್ತನೆ ಹೊಂದುತ್ತವೆ. ಇದನ್ನೇ ನಾವು ಆಮ್ಲ ಮಳೆ ಅಥವಾ ಆಸಿಡ್ ರೇನ್ ಎಂದು ಹೇಳುತ್ತೇವೆ. ಈಗಾಗಲೇ ಇಂತಹ ಆಮ್ಲ ಮಳೆ ಜಗತ್ತಿನ ಹಲವು ರಾಷ್ಟಗಳಲ್ಲಿ ಸುರಿದ ವರದಿಗಳಿವೆ. 1984 ಏಪ್ರಿಲ್ 10ರಂದು ಸ್ಕಾಟ್ಲೆಂಡ್ ದೇಶದ ಪಿಟ್ಲೂರ್ಚಿ ಎಂಬಲ್ಲಿ ಚಂಡಮಾರುತದ ಸಂದರ್ಭದಲ್ಲಿ ಸುರಿದ ಮಳೆಯು ಅದೆಷ್ಟು ಆಮ್ಲೀಯವಾಗಿತ್ತೆಂದರೆ ಅದು ನಿಂಬೆ ರಸಕ್ಕಿಂತ ಹುಳಿ ಮತ್ತು ವಿನೆಗರ್ನಷ್ಟು ಆಮ್ಲೀಯತೆಯಿಂದ ಕೂಡಿತ್ತು. ಅಂದರೆ ಸಾಮಾನ್ಯ ಮಳೆಯ ನೀರಿಗಿಂತ 100 ಪಟ್ಟು ಹೆಚ್ಚು ಆಮ್ಲೀಯತೆ ಅಂದಂಗಾಯಿತು. ಇಂತಹ ಅನೇಕ ಉದಾಹರಣೆಗಳಿವೆ. ಆಮ್ಲ ಮಳೆಯಿಂದ ಸಸ್ಯ ಸಂಕುಲ, ಪ್ರಾಣಿ ಸಂಕುಲ ಅಷ್ಟೇ ಅಲ್ಲ ಕಟ್ಟಡಗಳಿಗೂ ಹಾನಿ ಉಂಟಾಗುತ್ತದೆ. ಆಮ್ಲ ಮಳೆ ಸುರಿದ ಜಲದಲ್ಲಿ ಆಮ್ಲೀಯತೆ ಹೆಚ್ಚಾಗುವುದರ ಪರಿಣಾಮವಾಗಿ ಮೀನುಗಳ ಅನೇಕ ಪ್ರಭೇದಗಳು ಕಣ್ಮರೆಯಾಗಿವೆ. ಅಷ್ಟೇ ಅಲ್ಲ, ಇದು ಮಾನವನ ನರವ್ಯವಸ್ಥೆ, ಉಸಿರಾಟ ವ್ಯವಸ್ಥೆ ಮತ್ತು ಪಾಚಕ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿ ನರಸಂಬಂಧಿ ರೋಗಗಳಿಗೆ ಬೇಗನೆ ತುತ್ತಾಗುವಂತೆ ಮಾಡುತ್ತದೆ. ನಮ್ಮ ದೇಶದ ಮಟ್ಟಿಗೆ ಹೇಳಬೇಕಾದರೆ ದೆಹಲಿ, ಬೆಂಗಳೂರು, ಮುಂಬೈ, ಪುಣೆ, ಕೋಲ್ಕತ್ತಾ ನಗರಗಳಲ್ಲಿ ಸುರಿದ ಮಳೆಯ ನೀರಿನಲ್ಲಿಯೂ ಆಮ್ಲದ ಪ್ರಮಾಣವು ಈಗಾಗಲೇ ಅಪಾಯದ ಮಟ್ಟ ಏರಿದೆ. ಭಾರತದಲ್ಲಿ ನಾವು ಹಲವಾರು ಹಬ್ಬಗಳನ್ನು ಆಚರಿಸುತ್ತೇವೆ. ಹೆಚ್ಚಿನ ಹಬ್ಬಗಳನ್ನು ನಾವು ವಿಜೃಂಭಣೆಯಿಂದ, ಸಂಗೀತ ಮತ್ತು ಕುಣಿತಗಳಿಂದ ಆಚರಿಸುತ್ತೇವೆ. ಧ್ವನಿವರ್ಧಕಗಳನ್ನು ಉಪಯೋಗಿಸಿ ಕರ್ಕಶ ಸಂಗೀತದಿಂದ ಶಬ್ದ ಮಾಲಿನ್ಯ ಮಾಡುತ್ತೇವೆ. ಅದರಿಂದ ಉಂಟಾಗುವ ಪರಿಸರ ಮಾಲಿನ್ಯದ ಬಗ್ಗೆ ವಿಚಾರ ಮಾಡದೆ ಸಂತೋಷ ಪಡುತ್ತೇವೆ. ರೇಡಿಯೋ, ಟಿವಿ, ಟೇಪ್ ರೆಕಾರ್ಡರ್ಗಳ ಧ್ವನಿಯನ್ನು ಜೋರಾಗಿ ಇಡುವುದರಿಂದ ಹಾಗೂ ಫ್ರಿಡ್ಜ್, ಕೂಲರ್, ಮಿಕ್ಸರ್, ಮೋಟಾರ್ ಗಾಡಿಗಳು, ರೈಲು, ವಿಮಾನ, ಕಾರ್ಖಾನೆಗಳು ಇತ್ಯಾದಿ ಶಬ್ದ ಮಾಲಿನ್ಯದ ಮೂಲಗಳು. ಹೀಗೆ ಮನೆಯ ಒಳಗೆ ಹೊರಗೆ ಎಲ್ಲೆಲ್ಲೂ ಶಬ್ದ ಶಬ್ದ ಶಬ್ದ, ಗದ್ದಲ ಗದ್ದಲ ಗದ್ದಲ. ಈ ಜಗತ್ತೇ ಶಬ್ದಮಯವಾಗಿದೆ, ಗದ್ದಲಮಯವಾಗಿದೆ. ಪ್ರಸಿದ್ಧ ಕಾದಂಬರಿಕಾರರು ಹಾಗೂ ಪ್ರಬಂಧಕಾರರು ಆದ ಆಲ್ಡಸ್ ಹಕ್ಸಲಿಯವರ ಮಾತು ಹೀಗಿದೆ. 20ನೇ ಶತಮಾನವು ಇತರ ವಿಷಯಗಳಲ್ಲದೆ ಗದ್ದಲ ಗೊಂದಲಗಳ ಶತಮಾನವಾಗಿದೆ. ಶಾರೀರಿಕ ಗೊಂದಲ, ಮಾನಸಿಕ ಗೊಂದಲ ಮತ್ತು ಮನೋರಥದ ಗೊಂದಲ ನಮ್ಮಲ್ಲಿ, ಇವುಗಳೆಲ್ಲದರ ಸಾಕಷ್ಟು ಇತಿಹಾಸ ಪುರಾವೆಗಳಿವೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಾನವನಿಗೆ ಶಬ್ದದ ಮಿತಿ 80 ಡೆಸಿಬೆಲ್ ಆಗಿದೆ. ಇದೇ ಶಬ್ದ 90 ಡೆಸಿಬೆಲ್ ಮೀರಿತೆಂದರೆ ತಾತ್ಕಾಲಿಕವಾಗಿ ಇಲ್ಲವೇ ಖಾಯಂ ಆಗಿ ಕಿವುಡುತನ ಬರಬಹುದು. ಶಬ್ದ ಮಾಲಿನ್ಯದಿಂದ ಮುಂಗೋಪಿತನ, ಚಿಂತೆ, ಹೆಚ್ಚಾಗುವಿಕೆ, ದಣಿವು, ಅಂಜಿಕೆ, ಉದ್ರೇಕ, ನಪುಂಸಕತನ ಮುಂತಾದ ಪೀಡೆಗಳು ಬರಬಹುದು. ವಿಶ್ರಾಂತಿಯಲ್ಲಿ ಕಡಿತ, ಕಾರ್ಯಕ್ಷಮತೆಯಲ್ಲಿ ತಲ್ಲೀನತೆಯನ್ನು ಹಾಳು ಮಾಡಬಲ್ಲ ಶಬ್ದ ಮಾಲಿನ್ಯವು ಸುಖ ಶಾಂತಿಯನ್ನು ಇಲ್ಲವಾಗಿಸುವುದಲ್ಲದೆ ನಿದ್ರಾಹೀನತೆ, ತಲೆನೋವು ತರುವುದು. ಶಬ್ದ ಮಾಲಿನ್ಯದಿಂದ ಹೃದಯದಲ್ಲಿ ಏರಿಳಿತ, ನರಮಂಡಲದಲ್ಲಿ ಏರುಪೇರು, ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಹೆಚ್ಚುವಿಕೆ, ಅನ್ನನಾಳದಲ್ಲಿ ಹುಣ್ಣು ಇತ್ಯಾದಿ ಉಂಟಾಗುವುದು. ಕೆಲವು ವಿಜ್ಞಾನಿಗಳು ಹೇಳುವ ಪ್ರಕಾರ ಬಂದೂಕಿನಿಂದ ಹಾರಿದ ಗುಂಡಿಗಿಂತಲೂ ಶಬ್ದದಲ್ಲಿ ಮುನ್ನುಗ್ಗುವ ಶಕ್ತಿ ಹೆಚ್ಚಾಗಿದೆ. ಕೆಲವು ಸಲ ಶಬ್ದದಿಂದ ಸಾವು ಸಂಭವಿಸಬಹುದು. ಡಾ ಮ್ಯಾಕ್ಕೆನ್ಸಿಯ ಪ್ರಕಾರ 2ನೇ ಜಾಗತಿಕ ಯುದ್ಧದ ಸಮಯದಲ್ಲಿ ಭಯಂಕರ ಸ್ಫೋಟದ ಶಬ್ದ ತಾಳಲಾರದೆ ಎಷ್ಟೋ ಜನ ಸಾವನ್ನಪ್ಪಿದ್ದರು. 2000ನೇ ವರ್ಷದ ಮೇ 11ರಂದು ಭಾರತ ದೇಶದಲ್ಲಿ ಒಂದು ಆಘಾತಕಾರಿ ಘಟನೆ ನಡೆಯಿತು. ಅಂದು ನಮ್ಮ ದೇಶದ ಜನಸಂಖ್ಯೆ 100 ಕೋಟಿ ದಾಟಿತು. ಜಗತ್ತಿನ ಭೂವಿಸ್ತೀರ್ಣದಲ್ಲಿ 7ನೇ ಸ್ಥಾನದಲ್ಲಿರುವ ಭಾರತ ಜನಸಂಖ್ಯೆಯ ಮಟ್ಟಿಗೆ ಹೇಳುವುದಾದರೆ 2ನೇ ಸ್ಥಾನದಲ್ಲಿದೆ. ಮಿತ ಸಂಸಾರ ಸುಖ ಸಂಸಾರ ಅತಿಯಾದರೆ ಶುರು ಆಹಾಕಾರ. ಮಿತ ಸಂಸಾರ ಸುಖ ಸಂಸಾರ ಅತಿಯಾದರೆ ಶುರು ಆಹಾಕಾರ. ಪ್ರತಿ 1.5 ಸೆಕೆಂಡ್ನಲ್ಲಿ ಒಂದು ಮಗು ಜನಿಸುತ್ತದೆ, ಅಂದರೆ ನಿಮಿಷಕ್ಕೆ 48 ಮಕ್ಕಳು, ದಿನವೊಂದಕ್ಕೆ 45,328, ಒಂದು ವರ್ಷಕ್ಕೆ 1.4 ಕೋಟಿ. ನಾವು ಇದೇ ಗತಿಯಲ್ಲಿ ಸಾಗಿದರೆ ಮುಂದೆ ಏನಾಗಬಹುದು ಊಹಿಸಿದ್ದೀರಾ? 2050 ಹೊತ್ತಿಗೆ ನಮ್ಮ ಜನಸಂಖ್ಯೆ ಚೀನಾ ದೇಶದ ಜನಸಂಖ್ಯೆಯನ್ನು ಮೀರಿ ಜಗತ್ತಿನಲ್ಲಿ ಮೊದಲ ಸ್ಥಾನದಲ್ಲಿ ಇರುತ್ತದೆ. ಅಜ್ಜ, ಗುಬ್ಬಿಗಳು ಕಾಣಿಸದೇ ಇಲ್ಲ ಅಜ್ಜ. ನಮ್ಮ ಕಾಲದಾಗೆ ಚಂಜಿ ಆಯ್ತಂತಂದ್ರೆ ಚಿವು ಚಿವು ಅಂತ ಗುಬ್ಬಿಗಳು ಎಲ್ಲೆಂದರಲ್ಲೇ ಹಾರಾಡುತ್ತಿದ್ದು. ಹೌದೇನಜ್ಜ? ಲೇಟಿನ ತಾರಿನ ಮ್ಯಾಗೆ ಸಾಲಾಗಿ ಕೂಡ್ತಿದ್ದು, ಆದ್ರೆ ಈಗ ಅವೆಲ್ಲ ಮಾಯಾಗಿ ಹೋಗ್ಯಾವೆ. ಅಜ್ಜ, ಅವು ಎಲ್ಲಾದ್ರೂ ಪಿಕ್ನಿಕ್ ಹೋಗ್ಯಾವನಜ್ಜ? ನಾವು ಅವಶ್ಯಕತೆಗಿಂತ ಹೆಚ್ಚಾಗಿ ಕೀಟನಾಶಕ ಬಳಸುತ್ತಿರುವುದರಿಂದ ಗುಬ್ಬಿಗಳ ಸರ್ವನಾಶಕ್ಕೆ ಕಾರಣವಾಗಿದ್ದೇವೆ. ಈ ಕೀಟನಾಶಕಗಳು ಆಹಾರ ಸರಪಳಿ ಸೇರಿ ಜೀವಿಗಳ ದೇಹ ಪ್ರವೇಶಿಸಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಹೆಣ್ಣು ಮಕ್ಕಳು ಸಮಯಕ್ಕೆ ಮೊದಲೇ ಪ್ರಾಯಕ್ಕೆ ಬರುವಂತೆ ಮಾಡುತ್ತವೆ. ಕಾಡೆಲ್ಲ ನಕ್ಕು ನಲಿದಿತ್ತು ಅಂದು ಸಿರಿಯಿತ್ತು ಭುವಿಯಲಿ, ಎಂದು ಕಾಡೆಲ್ಲ ನಕ್ಕು ನಲಿದಿತ್ತು ಅಂದು ಸಿರಿಯಿತ್ತು ಭುವಿಯಲಿ, ಎಂದು ವನ ಸಿರಿಯ ಲೂಟಿ ಮೊದಲಾಯ್ತು, ಅಂದೇ ಗೋಳಾಯ್ತು ಜಗದಲ್ಲಿ, ಅಂದೇ ಗೋಳಾಯ್ತು ಜಗದಲ್ಲಿ. ಎಂದು ಹಿಂದೊಮ್ಮೆ ಜಗವೆಲ್ಲ ಕಾಡಿನಿಂದ ತುಂಬಿಕೊಂಡಿತ್ತು. ಎತ್ತ ನೋಡಿದರತ್ತ ಹಸಿರು ಸಸ್ಯಗಳು, ಜುಳುಜುಳು ನೀರು, ಪ್ರಾಣಿ ಪಕ್ಷಿಗಳು ಸ್ವಚ್ಛಂದವಾಗಿ ಆಡಿಕೊಂಡಿದ್ದವು. ಆದರೆ ಈಗ ಇಂತಹ ಪರಿಸರ ಊಹಿಸಲು ಸಾಧ್ಯವಾಗುತ್ತಿಲ್ಲ. ಕಾಡೆಲ್ಲ ಬರಿದಾಗುತ್ತಿದೆ. ಅರಣ್ಯಗಳ ಕುರಿತು ಭಗವಾನ್ ಬುದ್ಧನು ಎಷ್ಟು ಸುಂದರವಾಗಿ ಹೇಳಿದ್ದಾನೆಂದರೆ, ಅರಣ್ಯವೆಂದರೆ ಒಂದು ವಿಶಿಷ್ಟ ಜೀವಕೋಶ. ಇದರ ಔದಾರ್ಯ ನಿಸ್ಸೀಮ, ಕಲ್ಯಾಣ ಗುಣ ಅನಂತ. ಇದು ತನಗಾಗಿ ಏನನ್ನೂ ಬೇಡದೆ ಬೇಡಿ ಬಂದ ಎಲ್ಲರಿಗೂ ತನ್ನ ಅಸ್ತಿತ್ವವನ್ನೇ ಧಾರೆ ಎಳೆಯುತ್ತದೆ. ಎಲ್ಲಾ ಜೀವಿಗಳಿಗೂ ಆಶ್ರಯ ನೀಡುತ್ತದೆ. ತನ್ನನ್ನು ಕಡಿಯಲು ಕೊಡಲಿ ತಂದವನಿಗೂ ನೆರವು ನೀಡುತ್ತದೆ. ಗಿಡಮರಗಳ ಹಸಿರು ವರ್ಣದ್ರವ್ಯ ಕ್ಲೋರೋಫಿಲ್ ಸಹಾಯದಿಂದ ಸೂರ್ಯನ ಬೆಳಕು ಉಪಯೋಗಿಸಿಕೊಂಡು ಆಹಾರ ತಯಾರಿಸುತ್ತವೆ. ಅವು ತಯಾರಿಸುವ ಆಹಾರವೇ ನಾವು ಸೇವಿಸುವ ಅನ್ನ. ಮನುಷ್ಯನಷ್ಟೇ ಅಲ್ಲ, ಜೀವಮಂಡಲದ ಎಲ್ಲ ಪ್ರಾಣಿಗಳ ಶರೀರದಲ್ಲಿಯ ಇಂಗಾಲ ಅಂಶಕ್ಕೆ ಇವೇ ಕಾರಣ. ಸಸ್ಯ ಉತ್ಪಾದಿಸುವ ಶರ್ಕರ ಪಿಷ್ಟವೇ ಮೂಲ ಅನ್ನವಾಗಿದ್ದು ಅದನ್ನು ಹೊರತುಪಡಿಸಿ ಸ್ವತಂತ್ರ ಅನ್ನ ಬೇರೊಂದಿಲ್ಲ. ಜಗತ್ತಿನಲ್ಲಿಯ ಎಲ್ಲ ಸಸ್ಯ ಗಿಡ ಮರಗಳನ್ನು ಕಡಿದು ಹಾಕುವುದರಿಂದ ಯಾವೊಂದು ಪ್ರಾಣಿಯೂ ಜೀವಂತವಿರದು. ನಾವು ಉಸಿರಾಡುವ ಪ್ರತಿ ಉಸಿರು, ನಮ್ಮ ಪ್ರತಿ ಚಟುವಟಿಕೆಯು ಸಸ್ಯಗಳದೇ ದಾನ. ಅರಣ್ಯ ನಾಶವಾದರೆ ಅನೇಕ ಪ್ರಮುಖ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳು ಸರ್ವನಾಶವಾಗುತ್ತವೆ. ಕಾಡು ನಾಶದಿಂದಾಗಿ ಮಳೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಮಳೆ ಕಡಿಮೆಯಾದರೆ ನೀರು ಕಡಿಮೆ, ಬೆಳೆ ಕಡಿಮೆ. ಎದುರಲಿ ನಾಶ ಕರೆದಿತ್ತು ಎದುರಲಿ, ಎಂದು ಕಾಡೆಲ್ಲ ನಕ್ಕು ನಲಿದಿತ್ತು ಅಂದು ಸಿರಿಯಿತ್ತು ಭುವಿಯಲಿ, ಎಂದು ವನ ಸಿರಿಯಲು ಹುಟ್ಟಿ ಮೊದಲಾಯ್ತು, ಅಂದೇ ಗೋಳಾಯ್ತು ಜಗದಲ್ಲಿ, ಅಂದೇ ಗೋಳಾಯ್ತು ಜಗ. ಆ ಅಗೋಚರ ದೇವನು ನಮ್ಮನ್ನು ಸೃಷ್ಟಿಸಿರಬಹುದು, ಆದರೆ ನಾವು ಸೃಷ್ಟಿಯಾದಾಗಿನಿಂದ ನಮ್ಮನ್ನು ಪಾಲಿಸುತ್ತಾ ಪೋಷಿಸುತ್ತಾ ಬಂದಿರುವ ಪ್ರತ್ಯಕ್ಷ ದೇವರೆಂದರೆ ಸಸ್ಯ ದೇವರು. ಸಸ್ಯ ದೇವರಿಗೆ ನಮೋ ಎನ್ನೋಣ. ಉಸಿರಾಗಲಿ, ಜೀವನ ಸುಂದರವಾಗಲಿ, ಭವಿತವ್ಯದಲ್ಲಿ ಹಸಿರು ಕಂಗೊಳಿಸಲಿ. ಬನ್ನಿ, ಪರಿಸರ ರಕ್ಷಿಸೋಣ. ಪರಿಸರ ರಕ್ಷಿಸಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋಣ. ಈವರೆಗೆ ಹಸಿರೇ ಉಸಿರು ರೂಪಕ ಕೇಳಿದಿರಿ. ರಚನೆ ಸುಭಾಷ್ ನೇಳಗೆ ಅವರದು. ನಿರೂಪಣೆ